34 ಆಗಿದೆ. ಅಜಮನಿದ್ರಮ ಸ್ವಪ್ನಂ ಅಜಮನಿದ್ರಮ ಸ್ವಪ್ನಂ ಅನಾಮಕಮ ರೂಪಕಂ ಅನಾಮಕಮ ರೂಪಕಂ ಸಕೃದ್ವಿಭಾತಂ ಸರ್ವಜ್ಞಂ ಸಕೃದ್ವಿಭಾತಂ ಸರ್ವಜ್ಞಂ ನೋಪಚಾರಕ ಕಥಂಚನ ನೋಪಚಾರಕ ಕಥಂಚನ. ಉಪಚಾರ ಅಂದರೆ ಅನ್ಯ ಸಾಧನೆಗಳ ಅವಶ್ಯಕತೆ. ನ ಉಪಚಾರ ಕಥಂಚನ, ಬೇರೆ ಮತ್ತು ಆವದೇ ಅನ್ಯ ಸಾಧನೆಯ ಅವಶ್ಯಕತೆ ಇಲ್ಲ. ಸ್ವಯಂ ಸ್ವತಂತ್ರವಾದ ಬೆಳಕಿನಿಂದ ಕೂಡಿದ ಸರ್ವಜ್ಞನೆಯಾದಂತಹ ಈ ಅರಿವಿನ ಸ್ವರೂಪಕ್ಕೆ ಬೇರೆ ಇನ್ನಾವುದರ ಅವಶ್ಯಕತೆಯೂ ಇಲ್ಲ. ಅಜಂ ಜನ್ಮರಹಿತನು, ಅನಿದ್ರಂ ತಮಸ್ರಹಿತನು, ಅಸ್ವಪ್ನಂ ಮನೋಲೋಕದಿಂದ ಮುಕ್ತನಾದವನು, ಅನಾಮಕಂ ನಾಮರಹಿತನಾದವನು, ಅರೂಪಕಂ ರೂಪರಹಿತನಾದವನು ಆದಂತಹ ಸರ್ವಜ್ಞನೇ ಆದಂತಹ ಸತತವಾಗಿ ಬೆಳಕಿನ ಸ್ವರೂಪದಿಂದ ಕೂಡಿದಂತಹ ಈ ಆತ್ಮನಿಗೆ ಬೇರೆ ಇನ್ನಾವುದರ ಅವಶ್ಯಕತೆಯೂ ಇಲ್ಲ. ಟೋಟಲ್ ಭಾವಾರ್ಥ. ಕೆಲವು ವ್ಯಾವಹಾರಿಕ ಸಂದರ್ಭಗಳಲ್ಲಿ ಉಪಚಾರ ಶಬ್ದನ ಬಳಸ್ತೀವಿ. ಈಗ ಎಷ್ಟು ಉಪಚಾರ ಮಾಡ್ತೀವೋ ಸಾಕ್ಬಿಡುವ ಮಾರಾಯ, ಯಾಕೆ ಅವರಷ್ಟು ಉತ್ಪ್ರೇಕ್ಷೆಯಾಗಿ ಉಪಚಾರ ಮಾಡಿರ್ತಾರೆ. ನಿಮಗೆ ನಮಸ್ಕಾರ, ನಮಸ್ತೆ, ಬನ್ನಿ. ಹಾ, ಅಂದರೆ ಒಂದೂವರೆ ತಲೆ ಅಂತ, ತಲೆ ಒಂದೂವರೆ ಇತ್ತು ಅಂತಂದರೆ ಸಾಕಷ್ಟು ಬುದ್ಧಿಮಟ್ಟ ಜಾಸ್ತಿ ಇರುತ್ತೆ. ಇವರ ಹೃದಯನೇ ಒಂದೂವರೆ ಪಟ್ಟು ಜಾಸ್ತಿ ಇರುತ್ತೆ ಅಂತಕ್ಕ. ಅವೆಲ್ಲವನ್ನೂ ಕೊಡೋದ್ರಿಂದ ತಾವು ಹಾಸ್ಪಿಟೇಬಲ್ ಅಂತೇಳಿ ಅನ್ಕೋತಾರೆ. ಆ ಪ್ರಕಾರ ತೋರಿಸ್ಕೊಡೋದ್ರಿಂದ ಅತಿಥೇಯ ಗ್ರೇಸರು ಅಂತ, ಅತಿಥೇಯ ಗ್ರೇಸರು ಅತಿಥಿಗಳನ್ನು ಇಟ್ಕೊಂಬವ್ರಿಗೆ ಅತಿಥೇಯರು ಅಂತ ಹೇಳ್ತಾರೆ. ಅದರೊಳಗೆ ಗ್ರೇಸ್ ಅಂದರೆ ಅದಕ್ಕಿಂತ ಹೆಚ್ಚಿನವರು. ಇದ್ಯಾವುದರ ಉಪಚಾರವೂ ಬೇಡ. ಯಾವುದಕ್ಕೆ? ಆತ್ಮನಿಗೆ. ಎಷ್ಟು ನಿರಂಬಳದ ನೋಡ್ರಿ, ಎಷ್ಟೊಂದು ಸರಳದ ಪಾಪದ. ಮತ್ತೆ ಎಲ್ಲ ದೂರ ಇಲ್ಲ, ಅವನೇ ಆಗಿದ್ದ. ಅಜಂ ಅನಿದ್ರಂ ಅಸ್ವಪ್ನಂ ಅನಾಮಕಂ ಅಂದರೆ ನಾಮರಹಿತನು, ಅರೂಪಕಂ ರೂಪರಹಿತಮು, ಸಕೃದ್ವಿಭಾತಂ ಸತತವಾಗಿ ಬೆಳಕಿನ ಸ್ವರೂಪದಿಂದ ಕೂಡಿದವನು, ಸರ್ವಜ್ಞಂ ಅರಿವಿನ ಜ್ಞಪ್ತಿ ಜ್ಞಾನಾಲೋಕ್ರಾಂತ ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ಇಂತಹ ಆತ್ಮನಿಗೆ ನ ಉಪಚಾರ ಕಥಂಚನ, ಮತ್ತು ಇನ್ನೇನೂ ಬೇರೆ ಯಾವುದರ ಅವಶ್ಯಕತೆಯೂ ಇಲ್ಲ. ಯಾವುದರ ಅವಶ್ಯಕತೆ ಇಲ್ಲ ಅಂತಂದ್ರೆ ಏನು? ವೇದಾಂತಿಗಳಲ್ಲಿಯೇ ಒಂದು ಸೆಟ್ ಆಫ್ ಥಿಂಕಿಂಗ್ ಇದೆ. ಏನು ಅಂದರೆ, ಆತ್ಮಜ್ಞಾನಾನಂತರ ಮಹಾವಾಕ್ಯ ಉಪದೇಶದ ಸಂಪ್ರದಾಯದಲ್ಲಿ ಆತ್ಮಜ್ಞಾನವಾದ ನಂತರ ಮೋಕ್ಷ ಇನ್ನೂ ಆಗಿರೋದಿಲ್ಲ. ಸೆಟ್ ಆಫ್ ಥಿಂಕಿಂಗು. ಹೀಗೂ ವಿಚಾರ ಮಾಡುವವರಿದ್ದಾರೆ. ಇನ್ನೂ ಜ್ಞಾನ ಆಗಿರುವುದಿಲ್ಲ. ಜ್ಞಾನಾನಂತರವೂ ಕೂಡ ಇನ್ನೂ ಏನೋ ಬಾಕಿ ಇದೆ. ಏನ್ ಬಾಕಿ ಇದೆ? ಸಮಾಧಿ, ಸವಿಕಲ್ಪ, ಆಮೇಲೆ ನಿರ್ವಿಕಲ್ಪ, ಆಮೇಲೆ ಗುಂಡಿ ತೊಗೊಂಡು ಹೋಗಿ ಕೊಡೋದು, ಚಪ್ಪಡಿ ಕಲ್ಲು ಹಾಕೊಂಬೋದು ತಲೆ ಮೇಲೆ. ಜೀವಂತ ಸಮಾಧಿ ಇಷ್ಟು ಬಾಕಿ ಅವ ನೋಡಿ. ಇದಕ್ಕೆ ಉಪಚಾರ ಅಂತ ಕರೀತಾರೆ, ಅರ್ಥ ಆಯ್ತಾ? ಈಗ ಉಪಚಾರ ಶಬ್ದ, ಇನ್ನೂ ಏನೋ ಬಾಕಿ ಇದೆ ಅನ್ನುವ ಕೆಲವು ವೇದಾಂತಿಗಳು ಕೂಡ ಇದ್ದಾರೆ ಹೇಳೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಶ್ರವಣ ಮನನ ನಿಧಿಧ್ಯಾಸನ ಮಾತ್ರ ಇದಕ್ಕಿರುವ ಸಾಧನ ಅಂತ ಭಗವತ್ಪಾದಾಚಾರ್ಯರು ಸ್ಪಷ್ಟಪಡಿಸ್ತಾರೆ. ಪ್ರಮಾಣಗಳು ಕೂಡ ಅದೇ ಪ್ರಕಾರವಾಗಿ ಕೂಡಿ ಬಂದಿವೆ. ಆದರೆ ಇನ್ನೂ ಏನೋ ಇದೆ ಅನ್ನುವುದು ಅಷ್ಟು ಕೂತ್ಕೊಂಡು ಕೇಳ್ಬಿಟ್ಟಾಗ್ತದೇನೋ. ತಪಸ್ಸು ಮಾಡ್ಬೇಕಲ್ಲಪ್ಪ, ಕಷ್ಟಪಡಬೇಕು. ಕಷ್ಟಪಡಪ್ಪ, ಏನು ಕಷ್ಟಪಡಬೇಕು ಮಾಡು. ಅದಕ್ಕೆ ಏನು ಮಾಡಬೇಕು? ತಪಸ್ಸು ಮಾಡು, ಕಣ್ಣು ಮುಚ್ಕೋ, ಕೂತ್ಕೋ, ಸುಮ್ಮನೆ ಇರಬೇಕು, ನಾನ್ಯಾರು ನೋಡಬೇಕು. ಓಹೋ, ಮತ್ತೆ ಇಷ್ಟು ದಿವಸ ಕೇಳಿದ್ದೇನದು? ನಾನು ಯಾರು ಅನ್ನೋ ತಾನೇ ನೀ ಕೇಳಿದ್ದು. ಸೊ ಈ ಥರದ ಇನ್ನೂ ಕೆಲವು ಅನಿಸಿಕೆಗಳು ಬಾಕಿ ಉಳಿಯೋ ಸಾಧ್ಯತೆ ಇದೆ. ಅದಕ್ಕಾಗಿ ಈ ಶ್ಲೋಕದಲ್ಲಿ ಅವರು ಗೌಡಪಾದರು ಹೇಳ್ತಾರೆ ಏನು ಅಂದರೆ, ಯಾವುದೇ ಪ್ರಕಾರವಾದಂಥ ಉಪಚಾರ ಅವಶ್ಯಕತೆ ಇಲ್ಲ. ಭಾಷ್ಯ 193. ಜನ್ಮ ನಿಮಿತ್ತ ಅಭಾವಾತ್ ಸ ಬಾಹ್ಯ ಅಭ್ಯಂತರಂ ಅಜಂ ಅವಿದ್ಯಾ ನಿಮಿತ್ತಂ ಹಿ. ಜನ್ಮ ರಜ್ಜು ಸರ್ಪವತ್ ಇತಿ ಅವೋಚಾಮ. ಜನ್ಮ ನಿಮಿತ್ತ ಅಭಾವಾತ್, ಆತ್ಮನಲ್ಲಿ ಜನ್ಮಿಸುವಿಕೆ ಎನ್ನುವುದು ಇಲ್ಲವೇ ಇಲ್ಲ. ಆತ್ಮನಿಗೆ ಜನ್ಮ ಇದೆ ಅಂತಾಗಿದ್ದಾದರೆ ಜನ್ಮ ಪೂರ್ವದಲ್ಲಿ ಆತ್ಮ ಇದ್ದಿದ್ದಿಲ್ಲ ಅಂತ. ಪ್ರಾಕಭಾವ, ಪ್ರಾಕಭಾವ ಪ್ರಾಪ್ತಿ ಆದದ್ದಾದರೆ ಪ್ರಧ್ವಂಸ ಅಭಾವವು ಕೂಡ ಪ್ರಾಪ್ತವಾಗುತ್ತದೆ. ಪ್ರಾಕ್ ಅಭಾವ, ಅದಕ್ಕೆ ಪ್ರಧ್ವಂಸ ಅಭಾವವು ಕೂಡ ಇರುತ್ತದೆ. ಎಲ್ಲಿ ಜನ್ಮ ಇದೆಯೋ ಅದಕ್ಕೆ ಮುಂಚೆ ಅದು ಇದ್ದಿದ್ದಿಲ್ಲ ಅಂತ ಅರ್ಥ. ಅದಕ್ಕೆ ಪ್ರಾಕಭಾವ ಅಂತ ಕರೀತಾರೆ. ಜನ್ಮ ಇದ್ದರಿಂದಾಗಿ ಅದಕ್ಕೆ ಕೊನೆಯ ವಿಕಾರ ನಾಶ ಅನ್ನೋದಿರ್ತದೆ. ಆದ್ದರಿಂದ ಪ್ರಧ್ವಂಸ ಅಭಾವವು ಕೂಡ ಇರುತ್ತದೆ. ಆತ್ಮನಲ್ಲಿ ಪ್ರಾಕ್ ಅಭಾವಗಳು ಇಲ್ಲ, ಪ್ರಧ್ವಂಸ ಅಭಾವಗಳು ಇಲ್ಲ. ಕಾರಣ ಏನಂದರೆ ಇದು ನಿತ್ಯ ಆತ್ಮ, ಸಕೃತ್ ವಿಭಾತಂ ಆತ್ಮ, ಸತತವಾಗಿ ನಿತ್ಯ ಪ್ರಕಾಶದಿಂದ ಅರಿವಿನಿಂದ ಕೂಡಿದಂತಹ ಆತ್ಮ. ಆದ್ದರಿಂದ ಅಜಂ ಇದು ಅನಿದ್ರಂ, ನಿದ್ರೆಗೆ ಸಾಕ್ಷಿ ಆತ್ಮ ವಿನಃ ಸಾಕ್ಷಿ ಆತ್ಮನಿಗೆ ನಿದ್ರೆ ಇಲ್ಲ. ಸುಷುಪ್ತಿಗೆ ಸಾಕ್ಷಿಯಾಗಿ ಆತ್ಮ, ಆತ್ಮನಲ್ಲಿ ಸುಷುಪ್ತಿ ಇಲ್ಲ. ಏನು ಪ್ರಾಬ್ಲಮ್ಮು? ಯಾಕಿರಬಾರ್ದು? ಆವಾಗ ಇವಾಗ ಅವನು ಸಹ ಮಲ್ಕೋತಿರ್ಬೋದು, ಟೈರ್ಡ್ ಆಗಿದೆ, ಲೆಟ್ ಮೀ ಸ್ಲೀಪ್. ನಿದ್ರಿಸುವುದಕ್ಕೂ ಅವನು ಸಾಕ್ಷಿ ಅಲ್ವೇ, ಹೀಗಾಗಿ ಅವನಿಗೆ ನಿದ್ರೆ ಇಲ್ಲ. ಪಾಪ ಯಾವಾಗಲೂ ಹಿಂಗೆ ಕೊಡ್ಬೇಕು, ಅಜಂ ಅನಿದ್ರಂ ಮತ್ತೆ ಅಸ್ವಪ್ನಂ. ಕೊಡ್ರಿ ಲಾಜಿಕ್. ಅವಸ್ಥೆಗಳಿಲ್ಲ, ಕರೆಕ್ಟ್. ಯಾಕಿಲ್ಲ, ಯಾಕಿಲ್ಲ? ಅಸ್ವಪ್ನಂ, ಇವನಲ್ಲಿ ಸ್ವಪ್ನಗಳು ಇಲ್ಲ. ಸೇಮ್ ಅದೇ ಲಾಜಿಕ್. ಸ್ವಪ್ನಗಳಿಗೆ ಸಾಕ್ಷಿ ಇವನು, ಇವನಲ್ಲಿ ಸ್ವಪ್ನ ಇರುವ ಸಾಧ್ಯತೆ ಇಲ್ಲ. ಇವನಲ್ಲಿ ಸ್ವಪ್ನ ಇದ್ದದ್ದಾದರೆ ಸ್ವಪ್ನಕ್ಕೆ ಇವನು ಸಾಕ್ಷಿಯಾಗಿರೋದಿಲ್ಲ. ಇವನು ಸ್ವಪ್ನಿಯೇ ಶಾಶ್ವತವಾಗಿದ್ದರೆ ಇವನು ಶಾಶ್ವತವಾಗಿ ಸ್ವಪ್ನಿಯೇ ಆಗಿರ್ತಾನೆ. ಇವನು ಸ್ವಪ್ನಕ್ಕೆ ಸಾಕ್ಷಿಯಾಗೋದಿಲ್ಲ, ಅನ್ವಯ ವ್ಯತಿರೇಕಕ್ಕೆ ಲಭ್ಯನಾಗೋದಿಲ್ಲ. ಆದರೆ ಲಭ್ಯನಾಗ್ತಾನೆ, ಆದ್ದರಿಂದ ಅಸ್ವಪ್ನಂ. ಅಜಂ ಅನಿದ್ರಂ ಅಸ್ವಪ್ನಂ ಅನಾಮಕಂ ಅರೂಪಕಂ. ನಾಮರೂಪಗಳು ಇವನಿಗಿಲ್ಲ. ಇವನ ಅಧ್ಯಕ್ಷತೆಯಲ್ಲಿ ನಾಮರೂಪಗಳು ಅಭಿವ್ಯಕ್ತವಾಗ್ತವೆ ವಿನಃ ಇವನಿಗೆ ಅಥವಾ ಇವನಲ್ಲಿ ನಾಮರೂಪಗಳು ಇಲ್ಲ. ಇವನಿಂದ ಅಭಿವ್ಯಕ್ತವಾಗ್ತವೆ, ಅವ್ಯಕ್ತವಾಗಿದ್ದದ್ದು ಇವನ ಅಧ್ಯಕ್ಷತೆಯಲ್ಲಿ, ಇವನಿಂದ ಕೂಡ ಇಲ್ಲ, ಇವನ ಅಧ್ಯಕ್ಷತೆಯಲ್ಲಿ ಅವು ಸುಪ್ತವಾಗಿದ್ದಂತಹ ನಾಮರೂಪಗಳು ಅಭಿವ್ಯಕ್ತವಾಗ್ತವೆ. ಆದ್ದರಿಂದ ಇವನು ಸರ್ವಜ್ಞಂ, ಎಲ್ಲೆಲ್ಲಿಯೂ ಜ್ಞಾನ ಸ್ವರೂಪದಿಂದ ಕೂಡಿದ್ದಾನೆ. ಇವನಿಗಾಗಿ ಮತ್ತೆ ಇನ್ನು ಬೇರೆ ಯಾವ ಉಪಚಾರವೂ ಅವಶ್ಯಕತೆ ಇಲ್ಲ. 393 ಜನ್ಮ ನಿಮಿತ್ತ ಅಭಾವಾತ್ ಸ ಬಾಹ್ಯಾಭ್ಯಂತರಂ ಅಜಂ ಅವಿದ್ಯಾ ನಿಮಿತ್ತಂ ಹಿ ಜನ್ಮ ರಜ್ಜು ಸರ್ಪವತ್ ಇತಿ ಅವೋಚಾಮ. ಈ ವಿಷಯವಾಗಿ ನಾವು ಮೊದಲು ಹೇಳಿದ್ದೇವೆ. ಏನು ಅಂದರೆ, ಜನ್ಮ ಇದು ಯಾವತ್ತಿಗೂ ಅವಿದ್ಯಾ ನಿಮಿತ್ತ, ಅವಿದ್ಯೆಯಿಂದಾಗಿ, ಅವಿದ್ಯಾ ಕಾರಣವನ್ನು ಇಟ್ಟುಕೊಂಡು ಅವಿದ್ಯೆಯಿಂದಾಗಿ ಅಜ್ಞಾನ ಎನ್ನುವ ಒಂದು ಕಾರಣವನ್ನು ಇಟ್ಟುಕೊಂಡು ನಮಗೆ ಜನ್ಮವು ಪ್ರಾಪ್ತವಾಗ್ತದೆ. ಜನ್ಮ ನಿಮಿತ್ತ ಆ ಪ್ರಕಾರವಾದಂತಹ ಅಜ್ಞಾನ ಎನ್ನುವ ನಿಮಿತ್ತ ಆತ್ಮನಲ್ಲಿ ಇಲ್ಲ. ಯಾವುದರ ಅಜ್ಞಾನ? ಸ್ವರೂಪದ ಅಜ್ಞಾನ. ಆತ್ಮ ಸ್ವರೂಪವೇ ಆಗಿರುವುದರಿಂದ ಅವನಲ್ಲಿ ಯಾವುದೇ ಪ್ರಕಾರವಾದ ಅಜ್ಞಾನಕ್ಕೆ ಅವಕಾಶ ಇಲ್ಲ. ಆತ್ಮ ಸ್ವಭಾವದಿಂದ, ಸಹಜತೆಯಿಂದ ಸ್ವರೂಪವೇ ಆಗಿದ್ದರಿಂದಾಗಿ ಈ ಸ್ವರೂಪ ಆತ್ಮನಲ್ಲಿ ಅಜ್ಞಾನಕ್ಕೆ ಪುನಃ ಅವಕಾಶ ಇಲ್ಲ. ಹೀಗಾಗಿ ಜನ್ಮ ನಿಮಿತ್ತ ಅಭಾವ. ಎಲ್ಲಿದ್ದಾನೆ? ಭಾಗ್ಯ ಅಭ್ಯಂತರಂ ಅಜಂ, ಜನ್ಮರಹಿತನಾಗಿದ್ದಾನೆ. ಅದನ್ನು ಹೇಳಿದರು, ಅವಿದ್ಯಾ ನಿಮಿತ್ತವಾಗಿ ಜನ್ಮ. ಎಕ್ಸಾಂಪಲ್ ಯಾವ್ದು ಕೊಟ್ಟರೆ? ರಜ್ಜು ಸರ್ಪವತ್. ಸರ್ಪದ ಜನ್ಮ ರಜ್ಜುವಿನ ಅಜ್ಞಾನದಿಂದಾಗಿ. ರಜ್ಜುವಿನ ಜ್ಞಾನವು ಸ್ಪಷ್ಟವಾಗಿದ್ದಾದರೆ ಅಲ್ಲಿ ಪುನಃ ಮತ್ತೆ ಸರ್ಪದ ಜನ್ಮ ಆಗುವ ಸಾಧ್ಯತೆ ಇಲ್ಲ. ಸರ್ಪದ ಜನ್ಮ ಇದು ಅಜ್ಞಾನದಿಂದಾಗಿ, ಹಾಗೆಯೇ ನಮ್ಮೆಲ್ಲರ ಜನ್ಮ ಅಜ್ಞಾನದಿಂದಾಗಿ. ಯಾವ ಅಜ್ಞಾನ ಅಂತ ಪ್ರಶ್ನಿಸಿದರೆ ಸ್ವರೂಪದ ಅಜ್ಞಾನ. ಸಾಚ ಅವಿದ್ಯಾ ಆತ್ಮಸತ್ಯಾನುಬೋಧೇನ ನಿರುದ್ಧ ಯಹ ಯತಃ ಯತಃ ಅತಃ ಅಜಂ. ಇಂತಹ ಈ ಅಜ್ಞಾನ ಘನಘೋರವಾದಂತಹ ಅವಿದ್ಯಾ ಕತ್ತಲೆಮಯವಾದಂತಹ ಅವಿದ್ಯ ಇದು ಆತ್ಮಸತ್ಯಾನುಬೋಧೇನ ಆತ್ಮ ಸತ್ಯಂ ಅನ್ನುವ ವಿಶಿಷ್ಟವಾದ ಉಪದೇಶದ ಕ್ರಮವು ಪ್ರಾಪ್ತವಾದಾಗ ನಿರುದ್ಧ ಅಜ್ಞಾನವು ನಾಶವಾಯಿತು. ಅತಃ ಅಜಂ, ಆದ್ದರಿಂದ ಇವನಿಗೆ ಸ್ಪಷ್ಟವಾಯಿತು. ಏನು ಸ್ಪಷ್ಟವಾಯಿತು? ನಾನು ಮೊದಲೇ ಹುಟ್ಟಿಲ್ಲ, ಈಗ ಹುಟ್ಟನೆ ಅನ್ನೋ ಏನು ಸಾಧ್ಯತೆನೇ ಇಲ್ಲ. ಎಂದೆಂದೂ ಹುಟ್ಟೇ ಇಲ್ಲ ನಾನು. ಅಜಂ, ಆದ್ದರಿಂದಲೇ ಮುಂದಿನ ಶಬ್ದ ಅತಏವ ಅನಿದ್ರಂ ಅವಿದ್ಯಾಲಕ್ಷಣಾನಾದಿ ಮಾಯಾನಿದ್ರಾಸ್ವಾಪಾತ್ ಪ್ರಬುದ್ಧಂ ಅದ್ವಯಸ್ವರೂಪೇಣ ಆತ್ಮನಾ. ಜನ್ಮರಹಿತನಾಗಿದ್ದನೆ, ಅತಏವ ಅನಿದ್ರಂ, ನನ್ನಲ್ಲಿ ನಿದ್ರೆಯೂ ಇಲ್ಲ. ವೆರಿ ಸಿಂಪಲ್ ರೀಸನ್, ನಾನು ಅರಿವೇ ಆಗಿರುವುದರಿಂದಾಗಿ ನನ್ನಲ್ಲಿ ನಿದ್ರೆ ಇಲ್ಲ. ಮನಸ್ಸು ಬುದ್ಧಿಗಳು ಮಲ್ಕೋತಾವೆ, ಅಹಂಕಾರವು ಮಲ್ಕೋತದೆ, ಲಯಗೊಳ್ತವೆ. ಆ ಲಯವನ್ನು ನಿದ್ರಾ ಅಂತ ನಾವು ಕರೀತೀವಿ. ಅನ್ಯಥಾ ನಾನು ಸದಾ ಅರಿವೇ ಆಗಿರೋದ್ರಿಂದ ಅರಿವು ಆತ್ಮನಲ್ಲಿ ನಿದ್ರೆ ಇಲ್ಲ, ಅರಿವೇ ತಾನಾದ ಆತ್ಮನಲ್ಲಿ ನಿದ್ರೆ ಇಲ್ಲ. ಹಾಗೆ ಬರ್ಕೊಳ್ಳಿ, ಅರಿವೇ ತಾನಾದ ಆತ್ಮನಲ್ಲಿ ನಿದ್ರೆಯ ಚಾನ್ಸೇ ಇಲ್ಲ. ಅನಿದ್ರಂ ಅವಿದ್ಯಾ ಲಕ್ಷಣಾನಾದಿ ಮಾಯಾ ನಿದ್ರಾ ಸ್ವಾಪಾತ್. ಅವಿದ್ಯಾ ಲಕ್ಷಣ ಅನಾದಿ ಮಾಯಾ ನಿದ್ರಾ ಸ್ವಾಪಾತ್. ಮಾರ್ಕ್ ಮಾಡ್ಕೊಂಡ್ರ ಅವಿದ್ಯಾ ಲಕ್ಷಣ ಅನಾದಿ ಮಾಯಾ, ಅನಾದಿ ಮಾಯಾ ಏವ ನಿದ್ರಾ, ನಿದ್ರಾ ಏವ ಸ್ವಪ್ನ. ಅವೆಲ್ಲ ಸಿನಾನಿಮಸ್ ಆಗಿ ಅರ್ಥವನ್ನು ಬಳಸಿದ್ದಾರೆ. ಅನಾದಿ ಮಾಯಾ, ಆದಿರಹಿತವಾದ ಮಾಯಾ, ಆ ಮಾಯೆಯನ್ನು ನಿದ್ರಾ ಎಂದು ಸೂಚಿಸಲಾಗಿದೆ. ಆ ನಿದ್ರೆಯನ್ನೇ ಸ್ವಾಪಾತ ಸ್ವಪ್ನ ಎಂದು ಸೂಚಿಸಲಾಗಿದೆ. ಹೀಗೆ ನಾವು ಅರ್ಥಿಸ್ಕೋಬೇಕು. ಇವುಗಳ ಹಿಡಿತಕ್ಕೆ ಒಳಗಾಗದ ನಾನು, ಸಾಕ್ಷಿ ನಾನು, ಪ್ರಬುದ್ಧಂ. ಪ್ರಬುದ್ಧಂ ಅಂದ್ರೇನು? ಯಾವತ್ತಿಗೂ ಜ್ಞಾನ ಸ್ವರೂಪನೂ ಆದವನು. ಅದ್ವಯ ಸ್ವರೂಪೇಣ ಆತ್ಮನ, ಎರಡು ಇಲ್ಲದೆ ಎರಡು ರಹಿತನಾದ ಆತ್ಮ. ಅದ್ವಯ ಸ್ವರೂಪ ಅಂದ್ರೇನು? ಎರಡು ರಹಿತವಾದ ಆತ್ಮ, ಭೇದರಹಿತವಾದ ಆತ್ಮ. ಆತ್ಮನೇ ನಾನು, ಜ್ಞಾನಸ್ವರೂಪನಾದ ಆತ್ಮ. ಆತ್ಮನೇ ನಾನು, ಸಾಕ್ಷಿ ಆತ್ಮ. ಆ ಸಾಕ್ಷಿ ಆತ್ಮನೇ ನಾನು. ಆದ್ದರಿಂದ ನನ್ನಲ್ಲಿ ಸ್ವಪ್ನಗಳು ಕೂಡ ಇಲ್ಲ. ಅತಃ ಅಸ್ವಪ್ನಂ ಅಪ್ರಬೋಧ ಕೃತೇಹಿ ಅಸ್ಯ ನಾಮರೂಪೇ. ಸ್ವರೂಪದ ಜ್ಞಾನವು ಇಲ್ಲದೇ ಇದ್ದರಿಂದಾಗಿ ಈ ಎಲ್ಲ ನಾಮರೂಪಗಳು ಹುಟ್ಟಿಕೊಂಡಿವೆ. ಸ್ವರೂಪವು ಯಾವತ್ತಿಗೂ ಅರಿವಿನ ಘನ. ಅದರ ಅರಿವು ಇಲ್ಲದೇ ಇದ್ದಾಗ ನಾಮರೂಪಗಳು ಹುಟ್ಟಿಕೊಳ್ತವೆ. ನಾಮರೂಪಗಳು ಹುಟ್ಟಿಕೊಂಡಾಗ ಆ ನಾಮರೂಪಗಳ ಇಂಪ್ರೆಷನ್ನಿಂದಾಗಿ ನಮ್ಮಲ್ಲಿ ಉಳಿದಂತಹ ವೃತ್ತಿಗಳ ಸಾಗರ ಏನಿದೆಯೋ ಅದನ್ನು ಶರೀರರಹಿತವಾಗಿ ಇರ್ತಾವು. ಅದನ್ನು ಸ್ವಪ್ನ ಅಂತ ಕರೆಯಬಹುದು. ಸ್ವಪ್ನ ಕಾಣೋದೇ ಸ್ವಪ್ನ ಅಲ್ಲ. ನಮ್ಮ ಒಳಗೆ ಏನು ವೃತ್ತಿಗಳ ಸಂಗ್ರಹ ಅದ, ಅದು ಮಟೀರಿಯಲ್. ಯಾವುದಕ್ಕೆ ಮಟೀರಿಯಲ್? ಅದು ಪದಾರ್ಥ. ಏನಕ್ಕೆ? ಸ್ವಪ್ನಕ್ಕೆ ಪದಾರ್ಥಗಳು. ಇವತ್ತಿನವರೆಗೂ ಅನುಭವ ಇಲ್ಲದೇ ಇದ್ದಂತಹ ಯಾವುದೇ ಸ್ವಪ್ನವನ್ನು ನಾವು ಕಂಡಿಲ್ಲ. ಅನುಭವ ರಹಿತವಾದ ಯಾವುದೇ ಸ್ವಪ್ನವನ್ನು ನಾವು ಕಂಡಿಲ್ಲ ಇವತ್ತಿನವರೆಗೂ. ನಾವು ಕಂಡ ಸ್ವಪ್ನದ ಕೆಲವು ಅಂಶಗಳು ಜಾಗೃತದ ಅನುಭವಿಸಿಯೇ ಅನುಭವಿಸುತ್ತೆ. ಸ್ವಾಮಿ, ನಾನಿನ್ನೂ ಎಚ್ಚರ ಇದ್ದೇನೆ, ಜೀವಂತ ಇದ್ದೇನೆ, ಅದು ನಾನು ಸತ್ತು ಹೋದದ್ದು ಸ್ವಪ್ನ ನಾನು ನೋಡೇನಿ. ನಾನು ಸತ್ತು ಹೋದ ಅನುಭವ ನನಗಿಲ್ಲದೇ ಇದ್ದಾಗ ಅದರ ಸ್ವಪ್ನ ನೋಡುವಂತಹ ಸಾಧ್ಯತೆ ಹೇಗಿದೆ? ಆದರೆ ಹೇಳ್ತಾರೆ, ಇದ್ದಾರೆ, ಹಂಗೆ ಹೇಳೋರು ಇದ್ದಾರೆ. ಆವಾಗ ಅವ್ರಿಗೆ ಸಮಾಧಾನ ಮಾಡಿ ಹೇಳೋರು ಇದ್ದಾರೆ, ಹಾಗಾದ್ರೆ ಇನ್ನೂ ಒಂದು 10 ವರ್ಷ, ಇನ್ನೂ 50 ವರ್ಷ ಜಾಸ್ತಿ ಬದುಕ್ತಿತ್ತಪ್ಪ, ಯಾಕೆ ಸ್ವಪ್ನದ ಸತ್ತು ತಾನೆ, ನಿಜವಾಗೂ ಸಾಯಬೇಕಾಗಿತ್ತು. ಅದು ಏನಾಯಿತು? ಸ್ವಪ್ನದಲ್ಲಿ ಸತ್ತು ಹೋಗ್ಬಿಟ್ಟು, ಸೊ ಇನ್ನು ಮುಂದೆ ನೀನು ಒಂದು 50 ವರ್ಷ ಬಾಳ್ತೀಯ ಅಂತ ಸಮಾಧಾನ ಹೇಳೋರು ಇದ್ದಾರೆ. ಗೊತ್ತಾಯ್ತಲ್ಲ. ಸೊ ಅವ್ರಿಗೆ ನಾವು ಇಷ್ಟೇ ಹೇಳ್ತೀವಿ, ಸಾವಿನ ಅನುಭವ ನಿನಗಿಲ್ಲ ಅಂತ ಹೆಂಗೆ ಹೇಳ್ತೀಯ? ಸ್ವಾಮಿ, ನಾ ಸತ್ತೇ ಇಲ್ಲ ಅಂತ ನಾವು. ಹಾ, ಯಾರೋ ಸತ್ತದ್ದ ನೋಡಿರ್ತೀಯ, ಯಾರೋ ಶವವನ್ನು ತೊಗೊಂಡು ಹೋಗೋದನ್ನು ನೋಡಿರ್ತೀಯ, ಯಾವುದೋ ವ್ಯಾನ್ದೊಳಗೆ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತ ಹೇಳೋದನ್ನು ಕೇಳಿರ್ತೀಯ. ಹಾಂ, ಸೊ ಇಂಥವೆಲ್ಲ ನಿನಗೆ ಅನುಭವಗಳವನ ಇಲ್ಲ. ಹಾಂ, ಅವೆಲ್ಲ ಅವೆ ಅವೆಲ್ಲ ಸೇರಿಸ್ಬಿಡು. ಆಯಿತು, ಸೇರಿಸಿದ್ವಿ. ಆದರೆ ನಾನು ಸತ್ತು ನನ್ನ ಸತ್ತು ಹೆಣವನ್ನು ನೋಡಿ ನಾನೇ ಅಳ್ತಾ ಇರ್ತೇನಲ್ಲ, ಇದು ಎಲ್ಲಿ ಅನುಭವ? ಯಾಕಿರೋದಿಲ್ಲ ಅದು, ಈ ಅನುಭವನೂ ಅದ ನಿನಗೆ ಅಂತ ಎಲ್ಲಿದೆ? ಯಾರದೋ ಮನೆಗೆ ಸತ್ತಾಗಿ ಹೋದಾಗ ಅಲ್ಲಿ ಅಳ್ತಾ ಇರೋದು ನೋಡಿರ್ತೀನಿ, ಅದರಲ್ಲಿ ನಾನು ಎಂದು ಅಸೋಸಿಯೇಟ್ ಆಗಿಬಿಟ್ರೆ ನೀನೇ ಅಳತೀಯ. ಸೊ ಅನುಭವರಹಿತವಾದಂಥ ಸ್ವಪ್ನ ಯಾರಿಗೂ ಇಲ್ಲ. ಅನುಭವ ಅನ್ನೋದು ಅವನು ಗ್ರಾಹ್ಯ, ಒಳಗಿರುವಂತಹ ಏನು ಆತ್ಮ ಇದ್ದಾನೆ, ಅವನು ಕರ್ತೃ. ಅವನು ಕರ್ತೃ ಆಗಿದ್ದಾಗ ಮಾತ್ರ ಅವನು ಭೋಕ್ತೃ ಆಗ್ತಾನೆ. ಅವನು ಸ್ವರೂಪ ಜ್ಞಾನದಲ್ಲಿ ಅವನು ಇಲ್ಲದೇ ಇದ್ದಾಗ, ಅಲ್ಲಿ ಕರ್ತೃ ಇಲ್ಲದೇ ಇದ್ದಾಗ ಯಾವ ಅನುಭವಗಳು ಅವನಿಗೆ ಆಗ್ತವೆ? ಯಾವ ಅನುಭವಗಳು ಆಗದೇ ಇದ್ದಾಗ ಒಳಗೆ ಯಾವ ಇಂಪ್ರೆಷನ್ಸ್ ಉಳಿತಾವೆ, ಯಾವ ಇಂಪ್ರೆಷನ್ ಉಳಿಯದೇ ಇದ್ದಾಗ ಯಾವ ಕನಸು ಬಿಡುತ್ತಾನೆ ಅಲ್ಲಿ ಉತ್ಪತ್ತಿ ಆಗಲಿ ಸಾಧ್ಯ. ಆದ್ದರಿಂದ ಅನಿದ್ರಂ ಅಸ್ವಪ್ನಂ, ನಾನು ಆತ್ಮ ಯಾರೋನೋ ಅಸ್ವಪ್ನಂ. ಅದ್ವಯ ಸ್ವರೂಪೇಣ ಆತ್ಮನ ಪ್ರಬುದ್ಧಂ, ಭೇದರಹಿತನಾದ ಆ ಪ್ರಬುದ್ಧ ಎಚ್ಚರವೇ ತಾನಾಗಿರುವ ಆತ್ಮನು, ಭೇದರಹಿತವಾದ ಎಚ್ಚರವೇ ತಾನಾಗಿರುವ ಆತ್ಮನು, ಅದ್ವಯ ಸ್ವರೂಪೇಣ ಭೇದರಹಿತ ಪ್ರಬುದ್ಧಂ, ಎಚ್ಚರವೇ ತಾನಾದ ಆತ್ಮ. ಹೀಗಾಗಿ ಇವನಲ್ಲಿ ಸ್ವಪ್ನವೂ ಕೂಡ ಇಲ್ಲ. ಅತಃ ಅಸ್ವಪ್ನ ಅಪ್ರಬೋಧಕೃತೇ ಅಸ್ಯ ನಾಮ ರೂಪೇ ಪ್ರಬೋಧಾಚ್ಚ ತೀ ರಜ್ಜು ಸರ್ಪವತ್ ವಿನಷ್ಟೇ ಇತಿ ನ ನಾಮ್ನಾ ಅಭಿಧೀಯತೆ ಬ್ರಹ್ಮ ರೂಪ್ಯತೆ ವಾ ನ ಕೇನಚಿತ್ ಪ್ರಕಾರೇಣ ಇತಿ ಅನಾಮಕಂ ಅರೂಪಕಂ ಚ ತತ್. ಸ್ವರೂಪದ ಜ್ಞಾನವು ಇಲ್ಲದೇ ಇದ್ದಾಗ ಅಸ್ಯ ನಾಮರೂಪೇ ಅನೇಕಾನೇಕ ನಾಮರೂಪಗಳು ಹುಟ್ಟಿಕೊಳ್ಳುತ್ತವೆ. ಪ್ರಬೋಧಾಚ್ಯ ಎಚ್ಚರವೇ ತಾನು ಎನ್ನುವುದು ಸ್ಪಷ್ಟವಾದಾಗ, ರಜ್ಜುವೇ ಇದು ಎಂದು ಸ್ಪಷ್ಟವಾದಾಗ, ಹೀಗೆ ಸರ್ಪ ಸರ್ಪದ ಹುಟ್ಟು ಸರ್ಪದ ಸಂಸಾರವು ನಾಶವಾಗುತ್ತದೆಯೋ ಹಾಗೆ ಸ್ವರೂಪದಿಂದ ಎಚ್ಚರವೇ ತಾನು ಎನ್ನುವ ಎಚ್ಚರವು ಸ್ಪಷ್ಟವಾದಾಗ ಅಲ್ಲಿ ಯಾವುದೇ ಪ್ರಕಾರವಾದಂಥ ಪುನಃ ನಾಮರೂಪಾದಿಗಳು ಹುಟ್ಟಿಕೊಳ್ಳುವ ಸಾಧ್ಯತೆ ಇಲ್ಲ. ಇಲ್ಲಿ ನಾಮರೂಪಾದಿಗಳು ಹುಟ್ಟಿಕೊಳ್ಳುವ ಸಾಧ್ಯತೆ ಇಲ್ಲ, ಇದರರ್ಥ ಸ್ವಲ್ಪ ಗುರುತಿಸ್ರಿ, ಜ್ಞಾನಾನಂತರ ಪ್ರಪಂಚದ ಅನುಭವಗಳು ಇವರಿಗಿರೋದೇ ಇಲ್ಲ ಅನ್ನೋದು ತಪ್ಪಾಗ್ತದೆ. ಜ್ಞಾನಾನಂತರ ಗೋಡೆ ಗೋಡೆನೇ, ಬಂಡೆ ಬಂಡೆನೇ, ಜಾರೋ ಬಂಡೆ ಜಾರೇ ಜಾರ್ತೀವಿ, ತಲೆ ಹೊಡ್ಕೊಂಬ ಬಂಡೆ ಹೊಡ್ಕೊಂಡೆ ಹೊಡ್ಕೋತೀವಿ. ಇಲ್ಲ, ಜ್ಞಾನಿಗಳಿಗೆ ಯಾವ ಗೋಡೆನೂ ತಗಲುವುದಿಲ್ಲ ಅಂತ ಹೇಳಿಕ್ಕಾಗುವುದಿಲ್ಲ. ಹಿಂಗೆ ಹೇಳೋರು ಇದ್ದಾರಿಲ್ಲ, ಹಿಂಗೆ ಹೇಳೋರು ಇದ್ದಾರೆ, ಆ ಕಥೆನೂ ಕೇಳಿ ಅದರೊಳಗೆ ತೇಲಿ ಹೋದವರು ಇದ್ದಾರೆ. ಒಟ್ಟಿಗೆ ತೇಲಿ ಹೋಗೋದಿಲ್ಲ ನೋಡ್ರಿ ವೇದಾಂತವರು, ಬೇಕಾದ್ರೆ ಮೂಳಿಗೆ ನಾಶ ಆಗಲಿ, ಸರಿಯಾದ ಪದ್ಧತಿ ಸಿಕ್ಕಿಲ್ಲ ಅಂದರೆ ಮೂಳಿಗೆ ನಾಶ ಆಗಲಿ, ಆದರೆ ತೇಲಿ ಹೋಗೋದಿಲ್ಲ, ಈಜಾಡೋದಿದೆ. ಇದು ವೇದಾಂತ ಏನು ಮಾಡ್ತದೆ, ಈಜು ಕಲಿಸ್ತದೆ, ಆದರೆ ತೇಲಿಸೋದಿಲ್ಲ. ತೇಲಿಸೋದಂದ್ರೆ ಗೊತ್ತಾನ, ಒ ಬಿ ಟಿ ಕೈ ಎ ಬಿ ಟಿ ಕೈ ಚಲೇಗ, ಅನ್ಸಾಬಿ ಚಲೇಗ, ವೈಸಾಬಿ ಚಲೇಗ, ಹೆಂಗೋ ಏನೋ ಏ ಎಲ್ಲ ಹ್ಞೂ ಹ್ಞೂ ಅನ್ಕೋತ ಹೋಗು ಮರ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ, ಕಾರ್ಪೊರೇಷನ್ ಹೋದಾಗ ಅಡ್ಜಸ್ಟ್ ಆಗ್ತಿಲ್ಲ, ರಿಜಿಸ್ಟರ್ ಆಫೀಸ್ಗೆ ಹೋದಾಗ ಅಡ್ಜಸ್ಟ್ ಆಗ್ತಿಲ್ಲ, ಶಿಕ್ಷಣ ಇಲಾಖೆ ಅಡ್ಜಸ್ಟ್ ಮಾಡ್ತಿಲ್ಲ, ವೇದಾಂತವ್ಗೆ ಅಡ್ಜಸ್ಟ್ ಮಾಡ್ಕೋ. ಇಲ್ರಿ ಹಾಗೆ ಅದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಞೂ ಅನ್ನಲ್ಲ, ಏನಾಗಬೇಕಾಗಿದೆ. ಸೋ ಇಟ್ ಡಸಂಟ್ ವರ್ಕ್. ಯಾವ್ದು ಎಸ್ ಅದು ಎಸ್ ಯಾವುದನ್ನು ಅದನ್ನು ಅಷ್ಟೇ. ಸಮಯ ಸಂದರ್ಭಾನುಸಾರವಾಗಿ ಜನರನ್ನು ಗುಡ್ ಮೂಡ್ನಲ್ಲಿ ಇಡಬೇಕು, ನಾ ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲದೆ ಹೋದರೆ ಇಡೀ ದೇಶ ಎಲ್ಲ ವ್ಯಾಪಕವಾಗಿ ಹಿಂಸೆ ಆಗ್ಬಿಡ್ತು. ಸಮಯ ಸಂದರ್ಭಾನುಸಾರವಾಗಿ ಗುಡ್ ಮೂಡ್ನಲ್ಲಿ ಇಡಬೇಕು, ಬಟ್ ಡಸಂಟ್ ಮೀನ್ ಅದಕ್ಕೆ ಅವ್ರಿಗೆ ಫ್ಯಾನ್ ಹಾಕಬೇಕು ಅಂತ ನಾ ಹೇಳೋದಿಲ್ಲ. ಸರಿ ಸರಿನೇ, ತಪ್ಪು ತಪ್ಪು. ನಿಮ್ಮ ಗೌರವ ನಿಮಗಿರಲಿ, ನಮ್ಮ ಗೌರವ ನಮಗಿರಲಿ. ತಪ್ಪನ್ನು ಸರಿ ಅಂತ ಸ್ಯಾಂಕ್ಷನ್ ಮಾಡಿ ಅವರಿಗೆ ಗುಡ್ ಮೂಡ್ನಲ್ಲಿರುವ ಅವಶ್ಯಕತೆ ಇದೆ. ಓಕೆ, ಸೊ ಒಂದು ಸಲ ಸ್ವರೂಪದಿಂದ ನಾನು ಯಾರು ಎನ್ನುವುದು ಸ್ಪಷ್ಟವಾದ ನಂತರ ನ ನಾಮ್ನ ಅಭಿಧೀಯತೆ ಬ್ರಹ್ಮ ರೂಪ್ಯತೆ, ಬ್ರಹ್ಮನಿಗೆ ಮತ್ತೆ ಬೇರೆ ಯಾವ ನಾಮರೂಪಗಳು ಹುಟ್ಟುವ ಸಾಧ್ಯತೆ ಇಲ್ಲ. ಕೇನಚಿತ್ ಪ್ರಕಾರಣ ಇತಿ ಅನಾಮಕಂ ಅರೂಪಕಂ ಚ ತತ್. ಯಾವ ಪ್ರಕಾರದಿಂದಲೂ ಕೂಡ ಅವನಿಗೆ ನಾಮರೂಪಗಳು ಹುಟ್ಟಿಕೊಳ್ಳುವ ಸಾಧ್ಯತೆ ಇಲ್ಲ. ಆದ್ದರಿಂದ ಬ್ರಹ್ಮ ಯಾರು? ಅನಾಮಕಂ ಅರೂಪಕಂ, ಅವನು ನಾಮರಹಿತನಾಗಿದ್ದಾನೆ, ರೂಪರಹಿತನಾಗಿ ನಾಮರೂಪ ಉಪಾಧಿ ರಹಿತನಾಗಿದ್ದಾನೆ. ಯಥೋ ವಾಚೋ ನಿವರ್ತಂತೆ ಇತ್ಯಾದಿ ಶ್ರುತಿ. ಯಾವ ಶ್ರುತಿ ಇದು? ತೈತ್ತರಿಯ, ತೈತ್ತರಿಯ, ತೈತ್ತರಿಯೋಪನಿಷತ್ ಇತ್ಯಾದಿ ಶ್ರುತಿ. ಏನ್ ಮಾಡ್ತದೆ? ವಾಚಃ ನಿವರ್ತಂತೆ. ಯಾವುದರಿಂದ ಶಬ್ದಗಳು ಮರಳಿ ಬರುತ್ತವೆಯೋ, ತಗಲದೇ ಮರಳಿ ಬರುತ್ತವೆಯೋ, ತಲುಪದೇ ಮರಳಿ ಬರುತ್ತವೆಯೋ, ಅದು ಆತ್ಮ. ಆತ್ಮದಲ್ಲಿ ಯಾವ ಶಬ್ದಗಳು ನಿಲುಕೋದಿಲ್ಲ. ಅದು ಮೇಲೆ ಹೇಳಿದ್ರ ಅರ್ಥ. ಅದಕ್ಕೆ ಬರೋರು ಏನು ಕೊಟ್ಟಿರಲಿ, ಬರೀ ಕೋಟ್ ಕೊಟ್ರೆ ಅಷ್ಟೇ. ಕಿಂಚ ಸಕೃದ್ ವಿಭಾತಂ, ಮತ್ತೆ ಮುಂತಾದ ಶಬ್ದ ಕೊಟ್ಟಾರಲ್ಲ, ಸಕೃದ್ ವಿಭಾತಂ ಅನ್ನೋ ಶಬ್ದ ಕೊಟ್ಟಾರ, ಅದು ಏನದು? ಕಿಂಚ ಸದೈವ ವಿಭಾತಂ, ಸದಾ ಭಾರೂಪಂ. ಭಾ ಅಂದ್ರೆ ಬೆಳಕು, ಭಾರೂಪಂ ಅಂದ್ರೆ ಬೆಳಕಿನ ರೂಪದಿಂದ ಕೂಡಿದ್ದು. ಯಾವಾಗ? ಸಂಡೇಗೊಂದ್ಸಲ, ವೀಕ್ಲಿ ಯಾವಾಗ? ಸದೈವ, ಸದೈವ. ಸದೈವ ವಿಭಾತಂ, ಸದಾ ಭಾರೂಪಂ, ಸತತವಾಗಿ. ಮತ್ತೆ ಇನ್ನೂ ಸಹ ವಿವರಿಸ್ತಾರೆ, ಅಗ್ರಹಣ ಅನ್ಯತಾ ಗ್ರಹಣ ಆವಿರ್ಭಾವ ತಿರೋಭಾವ ವರ್ಜಿತತ್ವಾತ್. ಆವಿರ್ಭಾವವೂ ಇಲ್ಲ, ತಿರೋಭಾವವೂ ಇಲ್ಲ. ಅಗ್ರಹಣ, ಓಹ್ ನನಗೆ ಅರ್ಥ ಆಗಲಿಲ್ಲ. ಅನ್ಯಥಾ ಗ್ರಹಣ, ನನಗೆ ಈ ರೀತಿ ಅರ್ಥ ಆಯಿತು ಅನ್ನುವುದು ಆತ್ಮನಲ್ಲಿ ಇಲ್ಲ. ಅದೇ ಅವಾಗ ಹೇಳಿದ್ನಲ್ಲ, ಓ ಬಿ ಟೀ ಕೈ, ಎ ಬಿ ಟೀ ಕೈ, ಆತ್ಮನಲ್ಲಿ ಇಲ್ಲ. ಜೋ ಠೀಕ್ ಹೈ ಓ ಠೀಕ್, ಜೋ ಠೀಕ್ ನೀ ಹೈ ಓ ಠೀಕ್ ನೀ ಹೈ. ನಿನಗೆ ಏನು ಅರ್ಥ ಆಗ್ತದೆ ಅವೆಲ್ಲವೂ ಅದರ ಅರ್ಥ ಅಂತ ಹೇಳಲಿಕ್ಕಾಗುವುದಿಲ್ಲ. ಅಗ್ರಹಣ, ಗ್ರಹಿಸಲು ಅಸಾಧ್ಯವಾದದ್ದು. ಅನ್ಯಥಾ ಗ್ರಹಣ, ಬೇರೆ ರೀತಿಯಲ್ಲಿ ಗ್ರಹಿಸೋದು. ಆವಿರ್ಭಾವ, ತೆರೆದಿಟ್ಟುಕೊಳ್ಳುವುದು. ತಿರೋಭಾವ, ಮುಚ್ಚಿ ಹಾಕುವಂಥ. ಇವು ನಾಲ್ಕು ಆತ್ಮನಲ್ಲಿ ಇಲ್ಲ. ವರ್ಜಿತತ್ವ, ಗ್ರಹಣ ಅಗ್ರಹಣೇ ಹಿ ರಾತ್ರಿ ಅಹನಿ. ಗ್ರಹಣ ಅಗ್ರಹಣಗಳು ಹೇಗಿರ್ತವೆ ಅಂತಂದರೆ ಹಗಲು ರಾತ್ರಿಗಳಂತೆ. ಗ್ರಹಣ ಅಗ್ರಹಣ ಹೇಗಿರ್ತವೆ? ಹಗಲು ರಾತ್ರಿಗಳಂತೆ. ತಮಶ್ಚ ಅವಿದ್ಯಾಲಕ್ಷಣ ಸದಾ ಅಪ್ರಭಾತತ್ವೇ ಕಾರಣ ತದ್ ಅಭಾವಾತ್ ನಿತ್ಯ ಚೈತನ್ಯ ಭಾರೂಪತ್ವಾಚ್ಚ ಯುಕ್ತಂ ಸಕೃದ್ ವಿಭಾತಂ ಇತಿ. ಅತ ಏವ ಸರ್ವಂ ಚ ತತ್ ಜ್ಞಸ್ವರೂಪಂ ಚ ಇತಿ ಸರ್ವಜ್ಞಂ. ಈ ಗ್ರಹಣ ಅಗ್ರಹಣ ಅನ್ನುವ ವಿಷಯವನ್ನು ಯಾಕೆ ಇಲ್ಲಿ ತಂದಾರೆ ಅಂತಂದರೆ, ಮುಂದೆ ಉಪಚಾರ ಅನ್ನೋ ಶಬ್ದ ಇದೆ. ಕಥಂಚನ ಉಪಚಾರ ನ, ಯಾವುದೇ ಪ್ರಕಾರವಾದಂತಹ ಉಪಚಾರ ಇದರಲ್ಲಿ ಇಲ್ಲ. ಅಂದರೆ ಅವಶ್ಯಕತೆ, ಅನ್ಯ ಸಾಧನ ಅವಶ್ಯಕತೆ ಇದಕ್ಕಿಲ್ಲ. ಹೀಗಾಗಿ ಆ ದೃಷ್ಟಿಯಿಂದ ಈ ಶಬ್ದ ತಂದಾರೆ, ಗ್ರಹಣ ಅಗ್ರಹಣ ಹಿ ರಾತ್ರಿ ಅಹನಿ, ಇವು ಹಗಲು ರಾತ್ರಿಗಳಿದ್ದಂತೆ. ತಮಶ್ಚ ಅವಿದ್ಯಾಲಕ್ಷಣ ಸದಾ ಅಪ್ರಭಾತತ್ವೇ ಕಾರಣ. ಅಜ್ಞಾನದಿಂದ ಕೂಡಿದಂತಹ ತಮಸ್ಸು ಸದಾ ಅಪ್ರಭಾತತ್ವೇ, ಆತ್ಮನ ಅರಿವು ನಮಗಿಲ್ಲದೇ ಇರುವಿಕೆ ಕಾರಣವಾಗಿದೆ. ತದ್ ಅಭಾವಾತ, ಈ ಅಭಾವದಿಂದಾಗಿ ನಿತ್ಯ ಚೈತನ್ಯ ಭಾರೂಪತ್ವಾಚ್ಚ ಯುಕ್ತಂ ಸಕೃತ್ ವಿಭಾತಂ ಇತಿ. ಇದರ ಅಭಾವ, ಈ ಅಜ್ಞಾನವು ಒಂದು ವೇಳೆ ಇಲ್ಲದೆ ಹೋದಲ್ಲಿ, ಅಜ್ಞಾನವು ಇಲ್ಲದೆ ಹೋದಲ್ಲಿ ಆತ್ಮ ನಿತ್ಯ ಚೈತನ್ಯ ಭಾರೂಪತ್ವಾಚ್ಚ ಯುಕ್ತಂ ಸಕೃತ್ ವಿಭಾತಂ, ಸತತವಾಗಿ ಅದು ಬೆಳಕಿನ ಸ್ವರೂಪವೇ ಆಗಿ, ಜ್ಞಾನ ಸ್ವರೂಪವೇ ಆಗಿ ಚೈತನ್ಯವು ಇರುತ್ತದೆ. ಅತಏವ ಸರ್ವಂ ಚ ತತ್ ಜ್ಞಸ್ವರೂಪಂ. ಆದ್ದರಿಂದ ಆ ಏನು ಇದೆಯೋ ಅದೆಲ್ಲವೂ ಕೂಡ ಬೆಳಕಿನ ಸ್ವರೂಪವೇ. ಏನಿರೋ ಎಲ್ಲವೂ ಆತ್ಮನ ಬೆಳಕು, ಆತ್ಮ ಮಾತ್ರ. ಆತ್ಮನ ಬೆಳಕು, ಅರಿವಿನ ಬೆಳಕು ಅಂತ ಹೇಳೋದ್ರೊಳಗೆ ಏನು ಅರ್ಥ ಇಲ್ಲ. ಏನಿರೋದೆಲ್ಲ ಅರಿವೇ ತಾನಾಗಿ ಇದೆ ಅಷ್ಟೆ. ಹ್ಯೂಜ್ ಮಾಸ್ ಆಫ್ ಅವೇರ್ನೆಸ್, ಅರಿವಿನ ಗಟ್ಟಿ, ಹ್ಯೂಸ್. ಆಕಾಶದ ತುದಿಯವರೆಗೂ ಇರುವುದೆಲ್ಲವೂ ಅರಿವು ಮಾತ್ರ. ಭೂಮಿಯ ಆಳದಲ್ಲಿ ಇರುವವರೆಗೂ ಅಲ್ಲೆಲ್ಲ ಇರುವುದು ಅರಿವು ಮಾತ್ರ. ಕಂದಕ ಪರ್ವತಾದಿಗಳು ಮೊದಲು ಮಾಡಿಕೊಂಡು ಎಲ್ಲ ಶಿಖರಗಳಲ್ಲಿ ಇರುವುದು ಅರಿವು ಮಾತ್ರ. ಸ್ವಭಾಗ್ಯ ಸಾಭ್ಯಂತರ, ಎಲ್ಲ ವೃತ್ತಿಗಳಲ್ಲಿ ಇರುವುದು ಅರಿವು ಮಾತ್ರ. ವೃತ್ತಿ ವೃತ್ತಿಗಳ ಮಧ್ಯದಲ್ಲಿ ಇರುವುದು ಅರಿವು ಮಾತ್ರ. ಅನುಭವಕ್ಕೆ ಬಂದದ್ದು ಅರಿವು ಮಾತ್ರ. ಅರಿವಿನಲ್ಲಿ ಎಲ್ಲವೂ ಅನುಭವಗಳು ಸಾಕ್ಷಿಸಲ್ಪಡ್ತವೆ. ಆ ಅರಿವೇ ನಾನು. ಧಾರವಾಡ ಕನ್ನಡದಲ್ಲಿ ಬಹಳ ಒಂದು ಶಬ್ದ ತುಂಬ ಅಪಭ್ರಂಶವಾಗಿದೆ. ಏನು ಅಂದರೆ, ನೀವು ಬೆಂಗಳೂರು ಮೈಸೂರಿನವರು ಬಟ್ಟೆ ಅಂತ ಶಬ್ದ ಉಪಯೋಗ ಮಾಡಿ ಕಡಿಕೆ ಆಗ್ಬಿಡ್ತೀವಿ. ನಮ್ಮಲ್ಲಿ ಹಂಗೆ ಆಗಂಗಿಲ್ಲ. ನಮ್ಮಲ್ಲಿ ಬಟ್ಟೆ ಅಂದ್ಕೊಳ್ಳಿ ಏನು ಬಿಡ್ತಾರೆ, ಹೊಕ್ಕಳ ಕಾಯಿಸ್ಕೊ ಹೋಗುವಂಥದ್ದು. ಬಟ್ಟಿ ನಮ್ಮಲ್ಲಿ ಬಟ್ಟೆ ಉಪಯೋಗ ಮಾಡೋದಲ್ಲ, ಅರಿವೆ ಅಂತಾರೆ. ಅರಿವೆ ಅರಿವೆ ಏ, ನನ್ನ ಅರಿವಿ ತುಂಬ ಅಂತ ಅರಿವಿ ವಾಸ ಆಗಿದೆಯಾ ಅರಿವೆ. ಇದು ಮತ್ತೇನು ಅಪಭ್ರಂಶ ಅಂದ್ರೆ ಅರಿಬಿ ಆಗಿದೆ. ಅರಿವು ಹೋಗಿ ಅರಿಬಿ ಆಗಿದೆ. ಈ ಶಬ್ದಗಳು ಎಷ್ಟು ಹೋಗಿ ಬದಲಾವಣೆಯನ್ನು ತರ್ತಾವೆ. ಈಗ ನಾನು ಎಲ್ಲೆಲ್ಲಿಯೂ ಅರಿವಿನೇ ಇದೆ ಅಂತ ಹೇಳಿದಾಗ, ಧಾರವಾಡದವರು ಕೂತ್ಕೊಂಡವರು ಕ್ಲಾಸ್ ಮುಗಿದ ಮೇಲೆ, ಏನು ಸ್ವಾಮೀಜಿ ಅರಿವಿ ಅರಿವಿ ಅಂತ, ಯಾವ ಅರಿವಿ ಬಗ್ಗೆ ಮಾತಾಡಲಿಕ್ಕೆ? ನಿತ್ಯ ಚೈತನ್ಯ ಭಾರೂಪತ್ವಾಚ ಯುಕ್ತಂ ಸಕೃತ್ ವಿಭಾತಂ ಇತಿ. ಅತಏವ ಸರ್ವಂ ಚ ತತ್ ಜ್ಞಸ್ವರೂಪಂ ಚ ಇತಿ. ಆದ್ದರಿಂದ ಎಲ್ಲವೂ ಕೂಡ ಸರ್ವಜ್ಞವೇ ಆಗಿದೆ, ಜ್ಞಸ್ವರೂಪದಿಂದ ಕೂಡಿದಂತಹ ಸರ್ವಜ್ಞವೇ ಆಗಿದೆ. ನ ಇಹ ಬ್ರಹ್ಮಣಿ ಏವಂ ವಿಧಿ ಉಪಚರಣಂ ಉಪಚಾರಃ ಕರ್ತವ್ಯಃ ಉಪಚಾರಃ ಕರ್ತವ್ಯಃ ಇಹ ಬ್ರಹ್ಮಣಿ ಏವಂ ವಿಧಿ ಉಪಚರಣಂ ಉಪಚಾರಃ ಕರ್ತವ್ಯಃ ನ ಈ ಬ್ರಹ್ಮನಲ್ಲಿ ಈ ಪ್ರಕಾರವಾಗಿರುವಂಥ ಈ ಬ್ರಹ್ಮನಲ್ಲಿ ಯಾವುದೇ ಉಪಚಾರ ಅನ್ನುವುದರ ಅವಶ್ಯಕತೆ ಇಲ್ಲ, ಕರ್ತವ್ಯ ಇಲ್ಲ. ಏನು ಉಪಚಾರ ಅಂದರೆ ಮುಂದೆ ವಾಕ್ಯ ಹೇಳ್ತಾರೆ, ಯಥಾ ಅನ್ಯೇಷಾಂ ಆತ್ಮಸ್ವರೂಪ ವ್ಯತಿರೇಕೇಣ ಸಮಾಧಾನಾದಿ ಉಪಚಾರ. ಯಥಾ ಅನ್ಯೇಷಾಂ, ಇನ್ನು ಕೆಲವು ಸಾಧಕರ ಪ್ರಕಾರ, ಮತ್ತೆ ಕೆಲವು ಫಾಲೋವರ್ಸ್ ಹೇಳಿಕೆಯ ಪ್ರಕಾರ, ಮತ್ತೆ ಕೆಲವು ಸಿದ್ಧಾಂತಗಳ ಪ್ರಕಾರ, ಆತ್ಮಸ್ವರೂಪ ವ್ಯತಿರೇಕೇನ, ಸ್ವರೂಪದಿಂದ ನಾನು ಆತ್ಮನೇ ಇದ್ದೇನೆ ಅನ್ನುವ ಸ್ಪಷ್ಟ ಜ್ಞಾನವನ್ನು ಹೊರತುಪಡಿಸಿ ಸಮಾಧಾನಾದಿ ಉಪಚಾರ, ಸಮಾಧಿ ಇತ್ಯಾದಿಗಳು ಅವಶ್ಯಕತೆ ಇದೆ, ಸಮಾಧಿ ಇತ್ಯಾದಿಗಳ ಅವಶ್ಯಕತೆ ಇದೆ. ಏನು ಸಮಾಧಿ ಅಂದರೆ ನೀನು ಹೋಗಿ ಕೂತ್ಕೋ ಗುಂಡಿ ತೋಡಿ, ಅಂಥ ಸಮಾಧಿ ಅವಶ್ಯಕತೆ ಇದೆ. ಇಲ್ಲ ಅದು ಅದೇ ಹಾಗಿರೋದು, ಅದು ಇರೋದೇ ಹಾಗೆ, ಐ ಆಮ್ ಶ್ಯೂರ್. ಹೌದೇ, ಅಜ್ಞರಿಗೆ ಸಮಾಧಿಯೇ ಮುಂತಾದದ್ದು ಮಾಡತಕ್ಕದ್ದಿರುತ್ತದೆ. ಅವರ ತಲೆ ಕೂತಿರ್ತಾವು, ಏನೋ ಇನ್ನೂ ಏನೋ ಆಗೋದಿದೆ, ನಿನಗೂ ನಿನ್ನ ಹೆಂಡತಿಗೂ ಡೈವರ್ಸ್ ಆಗೋದಿದೆ ಅಷ್ಟೇ. ಈ ಥರ ತಲೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ಅಂತಂದ್ರೆ ಹಣೆ ಬರ ಆ ಕಥೆ ಮರ್ತರ, ಆ ಕಥೆ ಇನ್ನೂ ಏನೋ ಆಗೋದಿದೆ ಅವನಿಗೆ ಕಾಣಿಸ್ತು. ನಾರ್ದ ಅಲ್ಲ, ಎಲ್ಲೇ ನಾರ್ದ, ನಾರ್ದನ್ ಮದುವೆ ಆಗಿದಾನೆ ನಾರ್ದಲ್ಲ. ಏ ಒಬ್ಬ ಪುರೋಹಿತ, ಒಬ್ಬನೊಬ್ಬ ಪುರೋಹಿತ, ಅವನು ಸಮುದ್ರದ ಮೇಲೆ ಸಮುದ್ರ ದಡದ ಮೇಲೆ ವಾಕಿಂಗ್ ಹೋಗ್ತಾನೆ. ಅವನಿಗೆ ಒಂದು ಅಕಸ್ಮಾತ್ ಈ ನೀರು ಎಲ್ಲ ಹೊಡ್ಕೊಂಬರ್ತದೆ ನೋಡ್ರಿ, ಎಲ್ಲ ಪದಾರ್ಥಗಳನ್ನ ತಂದು ತಂದು ತಂದು ಎಸೀತದೆ, ಹಂಗೆ ಒಂದು ಬುರುಡೆ ತಂದು ಎಸೀತದೆ. ಇವನು ನಾರ್ಮಲಾಗಿ ಹೋಗ್ತಾ ಇದ್ದ, ಹಿಂಗೆ ಬುರುಡೆ ನೋಡ್ದ, ಅದು ಹಣೆ ಹಿಂಗೆ ಬೇನ ಹಾಕ್ಕೊಂಡು ಬಿದ್ದಿತ್ತದೆ. ಆ ಹಣೆ ಕಾಣಿಸ್ತು, ಹಣೆ ಮ್ಯಾಗೆ ಏನು ಬರ್ದದ ಅದು ಸಹಿತ ಕಾಣುತ್ತೆ, ಅದು ಬರೆದಿತ್ತು ಹಣೆ ಮೇಲೆ ಏನಂತೇಳಿ, ಇನ್ನೂ ಏನೋ ಆಗೋದಿದೆ ಅಂತ ಹೇಳ್ತದೆ. ನೀವು ವಿಚಾರ ಮಾಡಿದ್ರೆ ಮುಗಿದೋತೆಲ್ಲ ಬುರುಡೆ ಆಗ್ಯದ, ಮತ್ತು ಇನ್ನೇನು ಮಾಡೋದದ ಬಾಕಿ, ಇನ್ನೇನು ಆಗೋದದ, ಅದು ಬರ್ದದಲ್ಲಿ ಹಣೆ ಬರಹ ಏನು ಬರ್ದದ, ಇನ್ನೂ ಏನೋ ಆಗೋದಿದೆ, ತಗೊಂಡ ಕೆಳ ನೋಡೇ ಬಿಡೋಣ ಏನಾಗೋದು. ತೊಗೊಂಡೋಗಿ ಮನೆಯೊಳಗೆ ಹೋಗಿ ಹಿಂದ್ಗಡೆ ಪಟ್ರಿ ಒಳಗೆ ಇಟ್ಟ, 5-5 ನಿಮಿಷ 10 ನಿಮಿಷ ಹೋಗೋದು ನೋಡೋದು ಏನಾಗ್ತದೆ ಇರೋದು, ಏನಾಗ್ತದೆ ನೋಡೋದು ಇರೋದು ಏನಾಗ್ತದೆ. ಆನಂತರ ಅವನು ಎರಡು ಮೂರು ದಿವಸ ಇದೇ ಥರ ಮಾಡಿದ್ದ ನೋಡಿ ಹೆಂಡತಿ, ಯಾಕೆ ತಾಸು ತಾಸು ಉಂಗುರು ಹೋಗ್ತಾರೆ ಇವರು, ಅದು ಏನು ಹಿಂಗೆ ಕೈ ಹಾಕಿ ನೋಡ್ತಾರೆ ಅಂತೇಳಿ ಕ್ಯೂರಿಯಾಸಿಟಿ, ಉತ್ಸುಕತೆ. ಆ ಉತ್ಸುಕತೆಯಿಂದ ಏನು ಮಾತಾಡೋದು, ಅವ ಯಾವುದೋ ಸತ್ಯನ ಪೂಜೆಗಳೆಲ್ಲ ಹೋದಾಗ ಈಗ ಹೋಗಿ ತಾನು ಹೋಗಿ ಅಲ್ಲಿ ಕೈ ಹಾಕಿ ನೋಡ್ತಾರೆ, ಪುರುಡೆ ತಲೆ ಕೆಟ್ಟ ಹೋಯ್ತು, ನನಗಿಂತ ಮುಂಚೆ ಯಾರನ್ನ ಮದುವೆ ಮಾಡ್ಕೊಂಡಿದ್ದೆ ಅಂತ ಅನಿಸ್ತದೆ, ಅವರು ಸತ್ತೋದ್ಲು ಅಂತ ಕಾಣುತ್ತದೆ. ಅದನ್ನು ಬಿಟ್ಟಿರಲಿಕ್ಕೆ ಆಗದೆ ಬುರುಡೆ ತಂದು ಬಿಟ್ಕೊಂಡರೆ, ಅವ್ರ ಬುರುಡೆ ಮೇಲೆ ಬೇರೆ ಮೋಹ ಆಗಿದೆ ಅವರಿಗೆ, ಸಿಟ್ಟು ಬಂದ್ಬಿಡ್ತು, ತಗೊಂಡು ಹೋಗಿ ಒಳ್ಳಲ್ಲಿ ಹಾಕಿ ಪುಡಿ ಪುಡಿ ಪುಡಿ ಅದೆಂಥ ಸುಯ್ಯ ಅಂತಾರೆ, ಸೌತಿ ಮೇಲೆ ಸುಯ್ಯ ಹಾಕಿ ಪುಡಿ ಪುಡಿ ಪುಡಿ ಮಾಡಿ ಒಂದು ಗಂಟು ಕಟ್ಟಿ ತಗೊಂಡು ಹೋಗಿ ಅದು ಹೋಗಿ ಎಲ್ಲೇ ಅದೇ ಪಟ್ರೊಳಗೆ. ಆಮೇಲೆ ನಾವು ಬಂದ ಮತ್ತೆ ಯಥಾಪ್ರಕಾರ ಹೋಗಿ ಕೈ ಹಾಕಿದ, ಅದು ಗಂಟು ಸಿಕ್ತು. ಏನು ನೋಡ್ದ, ಎಲುಬಿನ ಪುಡಿ. ಆಮೇಲೆ ಮನೆಗೆ ಬಂದು ನೋಡ್ತಾನೆ, ಇವಳು ಆಗಲೇ ಬ್ಯಾಗಿಗೆಲ್ಲ ರೆಡಿ, ಟ್ರಂಕ್ ಬ್ಯಾಗ್ ಎಲ್ಲ ರೆಡಿ. ನಾ ಹೋಗ್ತೇನೆ, ಇನ್ನು ಏನಿದ್ರು ಕೋರ್ಟ್ನಾಗೆ ಕಣ್ಣು ತಲಕ್ ತಲಕ್ ತಲಕ್ ತ್ರಿವಳಿ ತ್ರಿವಳಿ ಆಗಿಬಿಡುತ್ತೆ. ಹಂಗೆ ಹೇಳಿದ ತಕ್ಷಣ ಇವನಂದ, ಯಾಕೆ ಏನಾಯ್ತು, ಅಕ್ಕಿದ್ದಾಳಲ್ರಿ, ಅಕ್ಕಿನೇ ಹುಡ್ಕೊಂಡು ಹೋಗ್ರಿ, ನೀವು ಇನ್ನು ಮುಂದೆ ಅಕ್ಕಿನೇ ನಿಮ್ಗೆ ಗತಿ, ನಾ ಹೋಗ್ತೇನೆ. ಕೋರ್ಟ್ನೊಳಗೆ ಅದು ದಾಖಲು ಆಯಿತು. ಆ ದಿವಸ ಪ್ರಸಿದ್ಧವಾದಂಥ ಅರ್ಚಕ ಇವ. ಸೊ ಹೀಗಾಗಿ ಎಲ್ಲ ಜನ ಭಕ್ತರು ಎಲ್ಲ ನೆರೆದ್ಬಿಟ್ಟಿದ್ರು. ಹಿಂಗಾಗಿ ಹಿಂಗೆ ಡೈವರ್ಸ್ ಅಂತ ಡೈವರ್ಸ್ ಅಂತ ಡೈವರ್ಸ್ ಅಂತ. ಆಮೇಲೆ ನಿಮಗೇನಾದರೂ ಹೇಳೋದಿದೆಯಾ ಅಂಥೇಳಿ ಅರ್ಚಕನಿಗೆ ಕೇಳ್ತಾರೆ. ಹೇಳೋದಿದೆಯಾ ಅಂತ. ಏನು, ನಾನು ಹಿಂಗೆ ವಾಕಿಂಗ್ ಹೊಂಟಿದ್ದೆ, ನನಗೆ ಇವತ್ತು ಬಿಡು ಸಿಕ್ತು, ಆಮೇಲೆ ಅದ್ರ ಮೇಲೆ ಹಣೆ ಬರೆದಿತ್ತು, ನನಗೇನು ಗೊತ್ತು, ನಂದು ಹಾಕಿದ್ದು ಡೈವರ್ಸ್ ಆಗ್ತದೆ ಅನ್ನೋದೆ. ಹಂಗೆ ಈ ಜ್ಞಾನ ನಂತರವೂ ಕೂಡ ಇನ್ನೂ ಏನೋ ಆಗೋದಿದೆ ಅನ್ನೋ ಜನ ಇದ್ದಾರೆ. ಅವರಿಗೆ ಏನು ಸಮಾಧಿ ಬೇಕಂತ, ಅನುಭವ ಬೇಕಂತ, ಅನುಭವ ಬೇಕಂತ. ಏನು ಅನುಭವ, ಅದಕ್ಕೆ ಅದಕ್ಕೇನು ಶಬ್ದ ಸ್ಪರ್ಶಾದಿಗಳಿವೆ ಅದಕ್ಕೆ ಅನುಭವಿಸ್ಲಿಕ್ಕೆ ಇಲ್ಲ, ಅದು ಸ್ವಾನುಭವ. ಮತ್ತೊಂದು ಹೊಸ ಶಬ್ದ, ಮೊದಲು ಅನುಭವ ಅನ್ನೋ ಶಬ್ದನೇ ಕಾಂಪ್ಲಿಕೇಟೆಡ್, ಕನ್ಫ್ಯೂಸ್ ವರ್ಡ್. ಸ್ವಾನುಭವ ಅಂತ ಅದಕ್ಕೆ ಮತ್ತೊಂದು ಸೇರಿಸ್ತೀಯ. ಏನು ಸ್ವಾನುಭವ, ಅದು ಅವರಿಗೆ ಗೊತ್ತಾಗ್ತದೆ, ಮತ್ತೊಂದು ಸೇರಿಸಿದೆ. ಗೊತ್ತಾಗಲಿಕ್ಕೆ ಅದೊಂದು ವಸ್ತುನ ಪದಾರ್ಥನ, ಅದೊಂದು ನಾಮರೂಪನ, ಯಾವ ಕಾರಣಕ್ಕೂ ಈ ಜಾಲರು ಸಿಕ್ಕಾಕೋಬಾರ್ದು, ನಾವು ಈ ನೆಟ್ಟಿನೊಳಗೆ ಒಟ್ಟೆ ಸಿಕ್ಕಾಕೋಬಾರ್ದು. ನಮಗೆ ಸ್ಪಷ್ಟ ಆಗಿಬಿಡ್ತದೆ ಇವನಿಗೆ ವೇದಾಂತ ಹತ್ತಿಲ್ಲ ಅಂತ. ಈ ಉಪಚಾರ ಇದ್ದಾರೆ, ಅವರ ಅರ್ಥ ಪ್ರಕಾರ ಸಮಾಧಿ ಆಗಬೇಕು, ಇನ್ನೂ ಆರೂಢ ಆಗಬೇಕು, ಇನ್ನೂ ಸಿದ್ಧನಾಗಬೇಕು, ಇನ್ನೂ ಎಲ್ಲವೂ ಪ್ರಾಪ್ತಿ ಆಗಬೇಕು. ಏನು ಪ್ರಾಪ್ತಿ ಆಗಬೇಕು, ಪ್ರಾಪ್ತಿ ಆಗಿದ್ದನ್ನೆಲ್ಲ ಒದ್ದು ಬಂದೀವಿ, ಇನ್ನೇನು ಪ್ರಾಪ್ತಿ ಆಗಬೇಕು, ಹಾಕಿ ಅದು ಪ್ರಾಪ್ತಿ ಆಗಬೇಕು. ಪ್ರಾಪ್ತಿ ಈ ಸಬ್ ನೈ ಹೋತಾ ಹೇ ಉಪಚಾರಣ ಉಪಚರಣ ಉಪಚಾರ ಕರ್ತವ್ಯ ಯಥಾ ಅನ್ಯೇಷಾಂ ಆತ್ಮಸ್ವರೂಪ ವ್ಯತಿರೇಕೇನ ಆತ್ಮಜ್ಞಾನವನ್ನು ಹೊರತುಪಡಿಸಿ ಸಮಾಧಾನಾದಿ ಉಪಚಾರ ಸಮಾಧಿ ಇತ್ಯಾದಿಗಳ ಉಪಚಾರದಲ್ಲಿ ತೊಡಗುತ್ತಾರೆ. ಅವ್ರು ಪ್ರಶ್ನೆ ಮಾಡ್ತಾರೆ, ಅವರೇ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವತ್ವಾತ್ ಬ್ರಹ್ಮಣ ಕಥಂಚನ ನ ಕಥಂಚಿದಪಿ ಕರ್ತವ್ಯ ಸಂಭವ ಅವಿದ್ಯಾ ನಾಶೇ ಇತ್ಯರ್ಥ. ಬ್ರಹ್ಮನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವುಳ್ಳವನಾಗಿದ್ದರಿಂದ ಒಂದು ಸಲ ಅಜ್ಞಾನವು ನಾಶವಾಗಿ ಹೋದ ಮೇಲೆ ಮತ್ತೆ ಮಾಡಬೇಕಾದ ಏನಿದೆ, ದಯವಿಟ್ಟು ಹೇಳಪ್ಪ ನನಗೆ, ಮತ್ತೆ ಮಾಡಬೇಕಾದೇನಿದೆ? ಐದರ್ ಯು ಆಕ್ಸೆಪ್ಟ್ ಯು ಹ್ಯಾವ್ ನಾಟ್ ಕ್ರಾಸ್ ದಿ ಇಗ್ನರೆನ್ಸ್, ಇನ್ನೊಂದೆರಡು ಉಪನಿಷತ್ತನ್ನು ಅಭ್ಯಾಸ ಮಾಡೋಣ, ಆರ್ ಯು ಆಕ್ಸೆಪ್ಟ್ ಏನು ಪರಬ್ರಹ್ಮ ತತ್ವ ಆತ್ಮನೇ ನಾನು ಸ್ಪಷ್ಟವಾದ ಮೇಲೆ ಅವಿದ್ಯೆ ಅನ್ನೋದು ಇಲ್ಲವೇ ಇಲ್ಲ. ಈ ಕ್ರಾಸ್ ಆರ್ ನಾಟ್ ಕ್ರಾಸ್ಡ್ ಎರಡು ಶಬ್ದ, ಅಜ್ಞಾನ ದಾಟಿದೆಯೋ ಅಜ್ಞಾನದ ಜೊತೆ ಇದೆಯೋ, ದಾಟಿದ್ದೇನೆ ಅಂದ ಇನ್ನು ಯಾವ ಉಪಚಾರವೂ ಉಳಿದಿದೆ, ಇನ್ನು ಏನೂ ಬಾಕಿ ಇಲ್ಲ. ಇನ್ನೂ ದಾಟಿಲ್ಲ ಅಂದಿಯೋ, ಹಾಗಾದ್ರೆ ಬಾ ಕೂತ್ಕೋಬ, ಇನ್ನೊಂದು ಸ್ವಲ್ಪ ಉಪನಿಷತ್ ಅಭ್ಯಾಸ ಮಾಡಿ. ಶ್ರವಣ ಸರಿಯಾಗಿರಲಿಕ್ಕಿಲ್ಲ, ಮನನ ಸರಿಯಾಗಿರಲಿಕ್ಕಿಲ್ಲ, ಎಲ್ಲವೂ ಸಿಕ್ಕಿದ್ರೂ ಕೂಡ ನಿಮಗೆ ಸಂಪ್ರದಾಯ ಸಿಕ್ಕಿರಲಿಕ್ಕಿಲ್ಲ, ಮೆಥಡಾಲಜಿ ಸಿಕ್ಕಿರಲಿಕ್ಕಿಲ್ಲ. ಕಮ್ ಆನ್ ಪ್ಲೀಸ್ ಸಿಟ್ ಹಿಯರ್. ಇಷ್ಟೇ ಇರೋದದು. ಇದಕ್ಕೆ ಹೆಚ್ಚಿಗೆ ಗಲಾಟೆಗೆ ಹೋಗಬಾರ್ದು. ಅದಕ್ಕೆ ಅಂತ ಜ್ಞಾನಾಭ್ಯಾಸ. ಜ್ಞಾನಾಭ್ಯಾಸದ ಬಳಿಕ ಕೂಡ ಇನ್ನೂ ಕೆಲವು ಸಾಧನೆಗಳು ಬಾಕಿ ಇವೆ ಅಂತ ಕೆಲವು ಪಂಡಿತರು ವೇದಾಂತಿಗಳು ಹೇಳಿದ್ದಾರೆ. ಅದನ್ನು ನಾವು ಖಂಡಿಸಬೇಕಾಗ್ತದೆ. ಸರ್ವಾಭಿಲಾಪ ವಿಗತ. ಅಯ್ಯ ಓಕೆ. ಅನಾಮಕತ್ವಾದಿ ಉಕ್ತ ಅರ್ಥಸಿದ್ಧಯೇ ಹೇತುಂ ಆಹ. ಅರೂಪಕಂ ಅನಾಮಕಂ ಅಂತ ಎರಡು ಶಬ್ದ ಉಪಯೋಗ ಮಾಡಿದ್ದಾರೆ. ಈ ಬ್ರಹ್ಮನು ನಾಮರಹಿತನು ರೂಪರಹಿತನು ಅಂತ ಏನು ಪ್ರಸಿದ್ಧ ಮಾಡಲಾಗಿದೆ ಅದನ್ನು ಪ್ರಸಿದ್ಧ ಮಾಡಿ ತೋರಿಸ್ತದೆ. ಹೇಗೆ ನಾಮರೂಪರಹಿತನು ಬ್ರಹ್ಮ? ಅನಾಮಕತ್ವಾದಿ ಉಕ್ತ ಅರ್ಥ ಸಿದ್ಧಯೇ. ನಾಮರೂಪ ಅಂತ ಹೇಳಿದ್ದೀರೋ ಅದರ ಅರ್ಥ ಸಿದ್ಧ ಮಾಡಲಿಕ್ಕಾಗಿ ಹೇತುಂ ಆಹ, ಯಾವ ಕಾರಣವನ್ನು ಇಟ್ಕೊಂಡು ನೀವು ಹೀಗೆ ಹೇಳ್ತಾ ಇದ್ದೀರಿ ಅದನ್ನು ನೀವು ಹೇಳ್ತಾರೆ. ಸರ್ವಾಭಿಲಾಪ ವಿಗತ ಸರ್ವಚಿಂತಾ ಸಮುತ್ಥಿತ ಸುಪ್ರಶಾಂತ ಸಕೃಜ್ಯೋತಿ ಸಮಾಧಿರಚಲೋ ಭಯ. ಸರ್ವ ಅಭಿಲಾಪ ವಿಗತ, ಅಭಿಲಾಪ ಅಂದರೆ ವಾಕ್ ಉಚ್ಚಾರಣೆಗಳು. ಏತರಿಂದ ನಾವು ಕಮ್ಯುನಿಕೇಷನ್ ಮಾಡ್ತೀವೋ ಅದನ್ನು ಅಭಿಲಾಪ ಅಂತ ಕರೀತಾರೆ. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಇದು ಅಭಿಲಾಪ. ಊಟ ಆಯ್ತಾ, ಅಭಿಲಾಪ. ತಿಂಡಿ ತಿಂದ್ರ, ಅಭಿಲಾಪ. ಇತ್ತೀಚೆಗೆ ಎಲ್ಲಿದ್ದೀರಿ, ಅಭಿಲಾಪ. ಇಚ್ಛೆ, ಅಭಿಲಾಪ ಇಚ್ಛೆ ಆಗೋದಲ್ಲ. ವಿಚಾರ, ಮಾತುಕತೆ, ಆಲಾಪ, ಮಾತುಕತೆ, ಪರಸ್ಪರ ಮಾತುಕತೆ, ಇದು ಅಭಿಲಾಪ ಅನ್ಸೋದು. ವಿಗತ ಆತ್ಮನಲ್ಲಿ ಇಲ್ಲ. ಏನು ಅಭಿಲಾಪ ಮಾಡ್ತೀರ ಆತ್ಮನ ಬಗ್ಗೆ? ಆರಾಮಿದ್ದೀರಾ? ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಗಳು, ಆಸೆಗಳು, ಇಚ್ಛೆಗಳು, ಪ್ರವೃತ್ತಿಗಳು, ಕರ್ಮಗಳು ಯಾವೂ ಆರಾಮಿರುವುದಿಲ್ಲ. ಅದು ಎಲ್ಲವುಗಳಿಗೆ ಸಾಕ್ಷಿ ಚೈತನ್ಯದ ಯಾವತ್ತು ಆರಾಮ ಇರ್ತದೆ? ಅದಕ್ಕೆ ಅದ್ರ ಬಗ್ಗೆ ಏನು ಆತ್ಮಹತ್ಯೆ ಮಾಡಬೇಕು? ಅಯ್ಯೋ, ವಾಕರ್ಣ. ಹೀಗಾಗಿ ಸರ್ವಚಿಂತಾ ಸಮುತ್ಥಿತ, ಸಮಸ್ತ ಚಿಂತೆಗಳಿಂದ ಪಾರ್. ಸರ್ವಚಿಂತಾ ಸಮುತ್ಥಿತ, ಮತ್ತೇನು, ಸುಪ್ರಶಾಂತ. ಯಾವತ್ತಿಗೂ ಶಾಂತನಾಗಿರುತ್ತಾನೆ. ಸಕೃಜ್ಯೋತಿ, ಸದಾ ಬೆಳಕಿನಿಂದ ಕೂಡಿರ್ತಾನೆ. ಅರಿವೆನ್ನುವ ಬೆಳಕು, ಅರಿವೇ ತಾನಾದ ಬೆಳಕು. ಸಮಾಧಿ, ಚಲನರಹಿತವಾದ ಸಮಾಧಿಯಲ್ಲಿ ಇರುತ್ತಾನೆ. ಅಚಲ ಸಮಾಧಿ, ಅಭಯ ಸಮಾಧಿ, ಅಭಯವುಳ್ಳವನಾಗಿರುತ್ತಾನೆ, ಅವನಿಗೆ ಭಯ ಇಲ್ಲ, ಅವನನ್ನು ನಂಬಿರುವವರಿಗೂ ಯಾರಿಗೂ ಭಯ ಇಲ್ಲ, ತನಗೆ ತಾನು ನಿರ್ಭಯ, ಇನ್ನೊಬ್ಬರಿಗೂ ಕೂಡ ನಿರ್ಭಯ. ದಟ್ ಈಸ್ ದ ಓತ್, ಅದು ಪ್ರತಿಜ್ಞ, ಸನ್ಯಾಸಿಯ ಪ್ರತಿಜ್ಞೆ ಏನಂತಂದರೆ ಅಭಯ, ಸಮಸ್ತ ಜೀವರಾಶಿಗಳಿಗೂ ನೀವು ಅಭಯವನ್ನು ಕೊಡ್ತೀರಿ. ಏನಂತ ಕೊಡ್ತೀರಿ? ನನ್ನಿಂದ ನಿನಗೆ ಯಾವ ಭಯ ಇಲ್ಲ, ನೀನು ಏನಕ್ಕೂ ಭಯವಿರಬೇಕಾಗಿಲ್ಲ, ಕಾಯ ವಾಚ ಮನಸ್ಸ ನಾನು ನಿನಗೆ ಭಯ ಕಾರಣನಾಗೋದಿಲ್ಲ. ದಟ್ ಈಸ್ ದಿ ಓತ್, ಅದು ಪ್ರತಿಜ್ಞೆ, ಸನ್ಯಾಸಿಯ ಪ್ರತಿಜ್ಞೆ. ದಟ್ ಲೀಡ್ಸ್ ಟು ಅಹಿಂಸ, ಅದೇ ಅಹಿಂಸ ಕೊಂಡೋಗ್ತದೆ. ಹೀಗೆ ಹೀಗಾಗಿ ಸಾಧು ಇಸ್ ಅ ಸಾಧು ಹೂ ನೆವರ್ ಹರ್ಟ್ಸ್ ಎನಿಬಡಿ. ಇನ್ಫ್ಯಾಕ್ಟ್ ಯಾರಿಗೆ ಯಾರೂ ನೋವು ಕೊಡೋದಿಲ್ಲ, ಅವರವರ ಅಜ್ಞಾನದಿಂದ ಅವ್ರು ನೋವು ಮಾಡ್ಕೋತಾರೆ. ಇದು ಕೊನೆ ಅಸ್ತ್ರ ಬಿಟ್ಬಿಡೋದು, ಬ್ರಹ್ಮಾಸ್ತ್ರ ಬಿಟ್ಬಿಡೋದು. ಅವರು ಅಜ್ಞಾನ ನೋವು ಕೊಡ್ತಾರೆ. ಅಚಲ ಸಮಾಧಿ ಅಭಯ, ಓಕೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಜೈ ಶ್ರೀ ರಾಮ್ ಜೀ.